ಲೇ ಪಕ್ಕದ ಮನೆಯವ್ರ ಹತ್ರ ಗಂಟ್ಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಕಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿ ಬಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಕೆಎಲ್. ನಾನು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯ ತಳಿ ಮತ್ತು ವಂಶವಾಹಿ ಅಭಿವೃದ್ಧಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವತ್ತು ನಾನು ಆರೋಗ್ಯಕ್ಕಾಗಿ ಕಿರುಧಾನ್ಯಗಳು ಬಗ್ಗೆ ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ನಿಮಗೆಲ್ಲ ತಿಳಿದ ಹಾಗೆ ಕಿರುಧಾನ್ಯಗಳು ನಮ್ಮ ಪೂರ್ವಜರು ಹಳೆಯ ಕಾಲದಿಂದಲೂ ಉಪಯೋಗಿಸುತ್ತಿದ್ದಾರೆ, ಬಟ್ ಈ ಇತ್ತೀಚಿನ ಕಾಲದಲ್ಲಿ ಅದರ ಪ್ರಾಮುಖ್ಯತೆಯು ಕಳೆದುಕೊಂಡಿದೆ. ಬಟ್ ಅದರ ಪ್ರಾಮುಖ್ಯತೆಯನ್ನು ನಾನು ಇವತ್ತು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಕಿರುಧಾನ್ಯಗಳಲ್ಲಿ ಎರಡು ವಿಧ, ಒಂದು ದೊಡ್ಡ ಕಿರುಧಾನ್ಯಗಳು, ಮತ್ತೊಂದು ಚಿಕ್ಕ ಕಿರುಧಾನ್ಯಗಳು. ದೊಡ್ಡ ಕಿರುಧಾನ್ಯಗಳು ಜೋಳ. ಇವತ್ತು ನಾನು ನಿಮಗೆ ಮುಖ್ಯವಾಗಿ ತಿಳಿಸುವುದೇನೆಂದರೆ ಚಿಕ್ಕ ಕಿರುಧಾನ್ಯಗಳು, ಅದರಲ್ಲಿ ಸಜ್ಜೆ, ರಾಗಿ, ನವಣೆ, ಸಾವೆ, ಆರಕ, ಊದಲು, ಬರಗು. ಕಿರುಧಾನ್ಯಗಳನ್ನು ನಾವು ಆಂಗ್ಲ ಭಾಷೆಯಲ್ಲಿ ಮಿಲ್ಲೆಟ್ಸ್ ಎಂದು ಕರೆಯುತ್ತೇವೆ. ನಿಮಗೆ ಗೊತ್ತಿರುವ ಹಾಗೆ ಈ ಬೆಳೆಯು ಮಳೆಯಾಶ್ರಿತ ಪ್ರದೇಶದಲ್ಲಿ ಅತಿ ಕಡಿಮೆ ಫಲವತ್ತತೆಯನ್ನು ಹೊಂದಿರುವ ಭೂಮಿಗಳಲ್ಲಿ ಹೆಚ್ಚಾಗಿ, ಹಾಗೂ ಬರಗಾಲಕ್ಕೆ ತುತ್ತಾಗುತ್ತಿರುವ ಪ್ರದೇಶಗಳಲ್ಲಿ ಸಿರಿಧಾನ್ಯವು ರೈತರಿಗೆ ಆಸರೆಯಾಗುತ್ತವೆ. ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಎಂಬ ಬಿರುದನ್ನು ಸಹ ಇದೆ. ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪಡಿತರ ವ್ಯವಸ್ಥೆಯಲ್ಲಿಯೂ ಕಿರುಧಾನ್ಯಗಳನ್ನು ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ತಲೆಮಾರಿನಿಂದಲೂ ನಮ್ಮ ಜೀವನದಲ್ಲಿ ಹಾಸುಹೊಕ್ಕೆ ಆಗಿರುವ ಸಿರಿಧಾನ್ಯಗಳ ಬೆಳೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಿವೆ. ಏಕೆಂದರೆ ಇತ್ತೀಚಿನ ದಿನದಲ್ಲಿ ಇದರ ಪ್ರಾಮುಖ್ಯತೆಯನ್ನು ರೈತರಿಗೆ ಪರಿಚಯ ಇಲ್ಲದಿರುವುದರಿಂದ. ಕಿರುಧಾನ್ಯಗಳ ವಿಶೇಷತೆಯೇನೆಂದರೆ ಇದರಲ್ಲಿ ನಮಗೆ ದೇಹದ ಬೆಳವಣಿಗೆಗೆ ಬೇಕಾದ ಪ್ರೋಟೀನ್, ಈ ಪ್ರೋಟೀನ್ ಅನ್ನು ನವಣೆ 12.3% ಅನ್ನು ಹೊಂದಿದ್ದು, ಹಾಗೂ ನಾರಿನ ಅಂಶ ಊದಲಲ್ಲಿ 10.1% ಅಂಡ್ ಕಬ್ಬಿಣ ಅಂಶ ಸಜ್ಜೆಯಲ್ಲಿ 16.9% ಹೊಂದಿದ್ದು, ಕ್ಯಾಲ್ಸಿಯಂ ಅನ್ನು 344 mg ಪ್ರತಿ ಗ್ರಾಮ್ಗೆ ರಾಗಿಯಲ್ಲಿ ಹೊಂದಿದ್ದು, ನಮಗೆ ರೋಗ ರುಜಿನಿಗಳು ಸಾಧ್ಯತೆ ಜಾಸ್ತಿ ಆಗಿರುವುದರಿಂದ ಈ ಕಿರುಧಾನ್ಯಗಳಲ್ಲಿ ನಮ್ಮ ದೇಹದ ಬೆಳವಣಿಗೆ ಹಾಗೂ ರೋಗಕ್ಕೆ ಹೋರಾಡುವ ಶಕ್ತಿಯನ್ನು ಕೊಡುತ್ತವೆ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಮನುಷ್ಯರಿಗೆ ಸೂಕ್ತ ಆಹಾರ ಹಾಗೂ ಮಲಬದ್ಧತೆ, ಮೂಲವ್ಯಾಧಿ ಕಾಯಿಲೆಗಳು ಬರದಿರದಂತೆ ತಡೆಯುತ್ತವೆ. ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಅಂಶಗಳನ್ನು ಕಡಿಮೆ ಮಾಡಿ ಡಯಾಬಿಟಿಸ್, ಬೊಜ್ಜು, ಹೃದಯ ರೋಗಗಳನ್ನು ನಿಯಂತ್ರಿಸಲು ಈ ನಮ್ಮ ದೇಹಕ್ಕೆ ಬೇಕಾದ ಆಂಟಿ ಆಕ್ಸಿಡೆಂಟ್ ಹಾಗೂ ಕಾರ್ಬೋಹೈಡ್ರೇಟ್ಗಳನ್ನು ಈ ಕಿರುಧಾನ್ಯಗಳು ನಮಗೆ ನಮ್ಮ ದೇಹಕ್ಕೆ ಕೊಡುತ್ತವೆ. ರೈತರು ಇದನ್ನು ಬೆಳೆದರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಹಾಗೂ ನಾವು ಇನ್ಕಮ್ ಅನ್ನು ಕೂಡ ತರಿಸಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, BP, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರಳೋ ಹೂ ಚೆನ್ನ, ಮಕ್ಕಳ ನಗು ಚೆನ್ನ, ಕಡಾರ ಹೂ ಬೆಲ್ಲ ಬಾರದಿರಲಿ, ಮಕ್ಕಳು ಎನ್ನೆಂದು ನಗುತ್ತಲಿರಲಿ. ಮಕ್ಕಳಿಗೆ ಜ್ವರ, ನೆಗಡಿ, ಮೈಮೇಲೆ ಕೆಂಪುದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು. ಎಚ್ಚರ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯುಮೋನಿಯಾ, ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು. ಎಲ್ಲ ಮಕ್ಕಳಿಗೆ 9 ತಿಂಗಳು ಮತ್ತು 1.5 ವರ್ಷದಲ್ಲಿ ತಪ್ಪದೇ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸಿ ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲಾ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ. ದಡಾರ ರುಬೆಲ್ಲಾ ಸಾಂಕ್ರಾಮಿಕವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ. ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲಾ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಅಡಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿಯ ಮಹತ್ವ ಕುರಿತು ಹಿರಿಯೂರು ಬಬ್ಬರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿಯ ಒಂದು ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಸಿಎಸ್ ಕಾರ್ತಿಕ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ನಮಸ್ಕಾರ. ಸರ್ ನಮಸ್ಕಾರ, ಹಾಗೂ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಅಡಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿಯ ಒಂದು ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇತ್ತೀಚೆಗೆಲ್ಲ ಅಡಿಕೆ ಸಾಕಷ್ಟು ವಿಸ್ತೀರ್ಣ ಆಗ್ತಾ ಇದೆ ಸರ್, ಇದು ಮುಂದೆ ಯಾವ ರೀತಿ ರೈತರ ಒಂದು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳ್ತೀರಿ ಸರ್? ನಿಮ್ಗೆಲ್ಲ ತಿಳಿದಿರುವಂತೆ ಒಂದು ಅಡಿಕೆ ಒಂದು ದೀರ್ಘಾವಧಿ ಬೆಳೆ, ಒಂದು ಪ್ರಮುಖ ವಾಣಿಜ್ಯ ಬೆಳೆಯೂ ಹೌದು. ಮುಂಚೆ ನಾವು ಈ ಪ್ರದೇಶದಲ್ಲಿ ನೋಡೋದಾದ್ರೆ ಇಲ್ಲಿ ಅಡಿಕೆ ಒಂದು ವಿಸ್ತೀರ್ಣತೆ ಕಡಿಮೆ ಇರ್ತಿತ್ತು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಈ ಬೆಳೆ ಅತಿ ಹೆಚ್ಚಾಗಿ ಬೆಳೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಂದ್ರೆ ಕಳೆದ 1 ಅಥವಾ 2 ವರ್ಷದ ಹಿಂದಿನಿಂದ ನಮ್ಮ ಮೈದಾನ ಪ್ರದೇಶ ಅಂದ್ರೆ ಬಯಲುಸೀಮೆ ಪ್ರದೇಶ ಆದಂತ ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ, ಇಲ್ಲೂ ಸಹ ವ್ಯಾಪಕವಾಗಿ ಅಡಿಕೆ ವಿಸ್ತೀರ್ಣತೆಯನ್ನು ಹೊಂದ್ಕೊಳ್ತಾ ಇದೆ. ಒಂದು ಪ್ರಮುಖ ಕಾರಣ ಅಂದ್ರೆ ಕರಾವಳಿ ಮತ್ತು ಮಲೆನಾಡು ಏನು ಒಂದು ಪ್ರಮುಖ ಜಾಗಗಳಿತ್ತು ಅಡಕೆ ಬೆಳೆಯಕ್ಕೆ, ಆ ಬೆಳೀತಿದ್ದ ರೈತರಂತ ಅವರಲ್ಲಿ ಆಗಿರುವಂತ ಒಂದು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾದಂತ ಬದಲಾವಣೆಯನ್ನ ಮನಗೊಂಡಿರುವ ನಮ್ಮ ಬಯಲುಸೀಮೆ ರೈತರು. ಸೊ ಇಲ್ಲೂ ಇದನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಸಾಮಾಜಿಕವಾಗ್ಲೂ ಈಗೆಲ್ಲರೂ ಅದೊಂದು ಸೆಕ್ಯೂರಿಟಿ ಅಂತಾನೆ ಹೇಳ್ತಾರೆ ಒಂದು. ಆದ್ರಿಂದ ಇದನ್ನ ಇಲ್ಲಿ ಇಷ್ಟೋ ತುಂಬಾ ಒಂದು ಊಹೆಗೆ ನಿಲುಕ್ತಾರಂಗೆ ವಿಸ್ತೀರ್ಣ ಕೈಗೊಳ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಒಂದು 2021 ಒಂದು ಡಾಟಾ ತಗೊಂಡ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆನೆ ಹೋದ ಸರಿ ಒಂದು 23,000 ಹೆಕ್ಟರ್ ಅಷ್ಟೇ ಇತ್ತು ಬೆಳೆ. ಇವತ್ತು ನಾವು 2022 ಅಂತ್ಯಕ್ಕೆ ನೋಡಿದ್ರೆ 43,000 ಹೆಕ್ಟರ್ ಹೋಗಿದೆ. ಅಂದ್ರೆ ಕಳೆದ ಒಂದು 3-4 ವರ್ಷದಲ್ಲೇ 20,000 ಅಂದ್ರೆ ಶೇಕಡ 95% ಭಾಗ ವಿಸ್ತರಣತೆ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಒಂದು ಇದು ಚಿನ್ನದ ಬೆಲೆ, ಅಡಿಕೆಗೆ ಒಂದು ಚಿನ್ನದ ಬೆಲೆನೇ ಸಿಗ್ತಾ ಇದೆ. ಆದ್ರಿಂದ ಆ ಭಾಗದಲ್ಲಿ ಆಗಿರೋ ರೈತರ ಒಂದು ಸಾಮಾಜಿಕ ಹಾಗೂ ಆರ್ಥಿಕವಾದ ಬದಲಾವಣೆಗೆ ನಮ್ಮ ರೈತರು ಬೆರಗಾಗಿದ್ದಾರೆ. ಈಗ ನೀವು ಹೇಳಿದ್ರೆ ಬಹುತೇಕ ಕೆಲವು ಕಡೆ ಅಷ್ಟೇ ಸೀಮಿತ ಆಗಿತ್ತು, ಮಲೆನಾಡು ಸೀಮೆಯಲ್ಲಿ ಅಷ್ಟೇ ಇದನ್ನ ಹೆಚ್ಚಾಗಿ ಬೆಳೀತಾ ಇದ್ರು ಅಂದ್ರೆ ನಮ್ಮ ಭಾಗದಲ್ಲಿ ಅಲ್ಲೊಂದು ಇಲ್ಲೊಂದು ತೋಟಗಳನ್ನ ನಾವು ನೋಡ್ತಾ ಇದ್ವಿ, ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರ. ಅಂದ್ರೆ ಈಗ ಇತ್ತೀಚೆಗೆಲ್ಲ ಸಾಕಷ್ಟು ವಿಸ್ತೀರ್ಣ ಆಗ್ತಾ ಇದೆಯಲ್ಲ, ಈ ಒಂದು ಅಡಿಕೆ ಬೆಳೆಯನ್ನ ಅಂದ್ರೆ ಎಲ್ಲಾ ಮಣ್ಣಲ್ಲಿ ಬೆಳೆಬಹುದು ಅಂತ ಹೇಳ್ತೀರಾ? ಇದಕ್ಕೆ ಒಂದು ನಾವು ಮುಖ್ಯವಾದ ಮಣ್ಣು ಅಂದ್ರೆ ಈ ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿ ನಾವು ಹೇಳ್ತೀವಿ ಒಂದು ಸೂಸಲು ಜೇಡಿ ಮಣ್ಣು ಆಗಿರ್ಬೋದು, ಜಂಬಿಟ್ಕೆ ಮಣ್ಣು, ಮೆಕ್ಕಲು ಮಣ್ಣು, ಈ ಮಣ್ಣುಗಳಲ್ಲಿ ಕರೆಕ್ಟ್ ಆಗಿ ಇದು ಒಂದು ಸುಸಂದರ್ಭವಾಗಿ ಒಂದು ಉತ್ತಮ ನಿರ್ವಹಣೆ ಮಾಡಿದ್ರೆ ಅಡಿಕೆ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇತ್ತೀಚೆಗೆ ಒಂದು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಹವಾಮಾನ ಬದಲಾವಣೆ ಆಗಿರ್ಬೇಕು, ಆಮೇಲೆ ಮಳೆ ಯಥೇಚ್ಛವಾಗಿ ಇಲ್ಲಿ ಇದಾಗ್ತಾ ಇದೆ. ಆದ್ರಿಂದ ಅಡಿಕೆಗೆ ಅತ್ಯಂತ ಸೂಕ್ತವಾಗಿದೆ. ಅದೇ ಕಾರಣದಿಂದ ರೈತರು ಸಹ ಎಲ್ಲರೂ ನಿವ್ವಳ ಆದಾಯ ಆಗಿರ್ಬೋದು ಒಂದು ಹೆಕ್ಟರ್ ಪ್ರದೇಶದಲ್ಲಿ ತುಂಬಾ ಯಥೇಚ್ಛವಾಗಿ ಗಣನೀಯವಾಗಿ ಒಂದು ಬದಲಾವಣೆ ಕಾಣ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ಚಿನ್ನದ ಬೆಲೆ ದೊರಕ್ತಾ ಇದೆ. ಆಮೇಲೆ ಇಲ್ಲಿ ನಾವು ಇನ್ನೊಂದು ಯೋಚನೆ ಮಾಡಬೇಕು ಅಂದ್ರೆ ಅದೇ ಕರಾವಳಿ ಘಟ್ಟ ಪ್ರದೇಶದಲ್ಲಿ ಒಂದು ರೋಗಗಳ ಬಾಧೆ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಕಂಪೇರ್ ಇಲ್ಲಿ ಬಯಲುಸೀಮೆಗೆ ಕಂಡ್ರೆ. ಅಲ್ಲೂ ಒಂದ್ಸರಿ ಏನಾದ್ರು ರೋಗ ಕಾಣಿಸ್ಕೊಂಡ್ರೆ ಒಂದು ಭಾರಿ ಪ್ರಮಾಣದಲ್ಲಿ ಫಸಲು ಸಹ ಅಲ್ಲಿ ನಷ್ಟ ಆಗ್ತದೆ. ಅದೇ ನಮ್ಮ ಬಯಲುಸೀಮೆಯಲ್ಲಿ ರೋಗ ಕಂಡ್ರೂ ಸಹ ಇಳುವರಿ ಕಡಿಮೆ ಆಗುತ್ತೆ, ಬಟ್ ಲಾಭ ಸಿಗೋದ್ರಲ್ಲಿ ಯಾವುದೇ ಸಂದೇಹವಿರಲ್ಲ. ಹಂಗಾಗಿ ರೈತರು ಇದನ್ನು ಮನಗಟ್ಕೊಂಡು ಇಲ್ಲಿ ರೋಗಗಳ ಬಾಧೆ ಕಡಿಮೆ, ಆಮೇಲೆ ಉತ್ತಮ ಫಸಲು ಸಿಗುತ್ತೆ, ಆಮೇಲೆ ಲಾಭನೂ ಸಹ ಆ ಪ್ರದೇಶಗಳಿಗೆ ನೀವು ಕೊಳೆ ರೋಗ ಒಂದು ಉದಾಹರಣೆಗೆ ತಗೊಂಡ್ರೆ ಅಲ್ಲಿ ತುಂಬಾ ಬಾಧೆ ಕರಾವಳಿ ಹಾಗೂ ಮಲೆನಾಡು ಪ್ರದೇಶದಲ್ಲಿ, ಇಲ್ಲಿ ಅದೆಲ್ಲ ಕಡಿಮೆ ಇದೆ. ಆದ್ರಿಂದ ಒಂದು ಲಾಭ ತಗೊಂಡು ಈ ಪ್ರದೇಶಕ್ಕೆ ಇದೊಂದು ಉತ್ತಮವಾದ ಬೆಳೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಅಂದ್ರೆ ಅಡಿಕೆಯಲ್ಲಿ ಮಿಶ್ರ ಬೆಳೆ ಅಂತಂದ್ರೆ ಯಾವ ಯಾವ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳ್ತೀರಾ? ಇಲ್ಲಿ ನಾವು ಒಂದು ಮನದಲ್ಲಿ ಇಟ್ಕೊಬೇಕು ಅಂದ್ರೆ ಅಡಿಕೆ ನಾನು ಅವಾಗಲೇ ಹೇಳಿದೆ ದೀರ್ಘಾವಧಿ ಬೆಳೆ, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನೆಟ್ಟ ಸಮಯದಿಂದ ಅಡಿಯಿಂದ ಒಂದು 50-60 ವರ್ಷದವರೆಗೂ ಫಸಲು ಕೊಡ್ತಾ ಇರುತ್ತೆ. ಒಂದು 50-60 ಎತ್ತರಕ್ಕೂ ಬೆಳೆಯುತ್ತೆ. ಆದ್ರಿಂದ ಮಿಶ್ರ ಬೆಳೆಗಳನ್ನ ಆಯ್ಕೆ ಮಾಡುವಾಗ ಈ ಅಡಿಕೆಗೆ ಒಂದು ಪೂರಕವಾದ ವಾತಾವರಣ ಕೊಡುವಂತ ಮಿಶ್ರ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅಡಿಕೆ ಒಂದು ಬೇರುಗಳ ಬೆಳವಣಿಗೆ ನೋಡ್ಕೊಂಡ್ರೆ ಕಾಂಡದಿಂದ ಸುಮಾರು 2 feet ದೂರದಲ್ಲಿ 80% ಬೇರುಗಳು ಅಲ್ಲೇ ಉತ್ಪತ್ತಿ ಆಗಿರ್ತವೆ. ಇನ್ನು ಉಳಿದಂತೆ ಎಲ್ಲಾ ಪ್ರದೇಶಗಳು, ಭೂಪ್ರದೇಶ ಏನಿರುತ್ತೋ ಅದೆಲ್ಲ ಯಾರು ಉಪಯೋಗ ಮಾಡ್ಕೊಳ್ಳಲ್ಲ. ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಸೂರ್ಯ ರಶ್ಮಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಇವನ್ನು ಸಹ ನಾವು ಮಂದಲ್ಲಿಟ್ಕೋಬೇಕಾಗತ್ತೆ. ಯಾವ ಅಂತರ ಬೆಳೆ ಬೆಳಿಬಹುದು, ಯಾವ ಮಿಶ್ರ ಬೆಳೆಗೆ ಆಯ್ಕೆ ಮಾಡ್ಕೊಳ್ಳುವಾಗ ಅಡಿಕೆಗೆ ಪೂರಕವಾಗಿರುವಂತಹ ಯಾವ ದುಷ್ಪರಿಣಾಮ ಅಡಿಕೆಗೆ ಮಾಡಬಾರ್ದು ಆ ಬೆಳೆಗಳು, ಅಂತ ಬೆಳೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಮೊದಲ 1-3 ವರ್ಷ ಈ ಸಮಯದಲ್ಲಿ ಅಡಿಕೆ ಫಸಲು ಬರಲ್ಲ ನಮ್ಗೆ. ಹಾಗಾಗಿ ರೈತರು 2-3 ವರ್ಷದಲ್ಲಿ ಏನು ಒಂದು ಏಕವಾರ್ಷಿಕ ಆಗಿರ್ಬೋದು, ದ್ವಿವಾರ್ಷಿಕ ಆಗಿರ್ಬೋದು, ಇಂಥ ಬೆಳೆಗಳನ್ನ ಆಯ್ಕೆ ಮಾಡ್ಕೊಬೇಕು. ಅಂದ್ರೆ ನಾನು ಹೇಳ್ತಿದ್ದೀನಿ, ಅಧಿಕ ಪ್ರಮಾಣದ ಸೂರ್ಯರಶ್ಮಿಯನ್ನು ಬೇಡುವಂತಹ ಮಿಶ್ರ ಬೆಳೆಗಳು, ಯಾಕಂದ್ರೆ ಈ ಸಮಯದಲ್ಲಿ ನಮಗೆ ನೆರಳಿರಲ್ಲ. ಸೀದಾ ಏನು ನಮಗೆ ಸೂರ್ಯರಶ್ಮಿ ಬೀಳುತ್ತೋ ಅದು ಭೂಮಿಗೆ ಬಂದು ಬೀಳುತ್ತೆ. ಆ ತರದ್ರಿಂದ ನಾವು ಏನು ಲಿಂಬೆ ಆಗಿರ್ಬೋದು, ಆಮೇಲೆ ತರಕಾರಿ ಬೆಳೆಗಳಾಗಿರುವಂತಹ ಸುವರ್ಣಗೆಡ್ಡೆ ಆಗಿರ್ಬೋದು, ಬೆಂಡೆಕಾಯಿ, ಗೆಣಸು, ಸೊ ಈ ತರ ತರಕಾರಿ ಬೆಳೆಗಳು ಇದನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಇದಕ್ಕೆ ನಾವು ವಿವಿಧ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಿಕೊಂಡು ಅಡಿಕೆಗೆ ಯಾವುದೇ ದುಷ್ಪರಿಣಾಮವನ್ನು ನೀಡದೆ ಇರುವಂತಹ ನಿರ್ವಹಣೆ ಮಾಡಿಕೊಂಡ್ರೆ ಇಂಥ ಬೆಳೆಗಳು ಸೂಕ್ತವಾಗಿರ್ತವೆ. ಈಗ ಅಡಿಕೆ ನಾಟಿ ಮಾಡಿದಾಗ ನಮ್ಮ ರೈತರು ಪ್ರಾರಂಭದಲ್ಲಿ ಅಂದ್ರೆ ಬಾಳೆ ಹಾಕಿದ್ರೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಖಂಡಿತವಾಗ್ಲು ಬಾಳೆ ಮಾಡಬಹುದು. ಮೊದಲ 1-2 ವರ್ಷಗಳಲ್ಲಿ ಯಾಕಂದ್ರೆ ಒಂದು ಅಡಿಕೆ ಸಾಲಲ್ಲಿ 2 ಅಡಿಕೆಯ ನಂತರ 1 ಬಾಳೆನ ನಾಟಿ ಮಾಡಬಹುದಾಗುತ್ತೆ. ಅದೇ 4 ಅಡಿಕೆ ಮಧ್ಯದಲ್ಲಿ 1 ಬಾಳೆಯನ್ನು ಸಹ ನಾಟಿ ಮಾಡಬಹುದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಡಿಕೆಗೆ ಒಂದ್ ಸ್ವಲ್ಪ ನೆರಳು ಬೇಕಾಗುತ್ತೆ ಮೊದಲನೇ ವರ್ಷಗಳಲ್ಲಿ. ಇದು ಒಂದು ಉತ್ತಮ ಲಾಭದಾಯಕ. ಅಡಿಕೆ ಫಸಲು ಬರೋವರೆಗೂ ಬಾಳೆಯಲ್ಲಿ ಒಂದು ಇಳುವರಿ ಇರಬಹುದು, ಇದ್ರಲ್ಲಿ ಬರುವಂತ ಲಾಭವನ್ನ ರೈತರು ವರಮಾನವಾಗಿ ನೋಡ್ಕೋಬಹುದಾಗುತ್ತೆ. ಆಮೇಲೆ ಅಡಿಕೆ ಬೆಳೀತಾ ಬೆಳೀತಾ ಯಾಕಂದ್ರೆ ಈ ಬೇಸಿಗೆಗಾಲದಲ್ಲಿ ಕಾಂಡಕ್ಕೆ ಸೂರ್ಯರಶ್ಮಿ ಪ್ರಕಾರ ಜಾಸ್ತಿ ಇರೋದ್ರಿಂದ ಲಿಂಬೆ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು, ಇದರ ನೆರಳು ಸಹ ಕಾಂಡಕ್ಕೆ ಒಂದು ಸುರಕ್ಷತೆಯನ್ನು ಕೊಡ್ತಾ ಹೋಗುತ್ತೆ. ಒಂದು ಉತ್ತಮ ಬೆಳವಣಿಗೆ ಅಡಿಕೆಗೂ ಸಹ ಪೂರಕವಾಗಿ ಸಿಗುತ್ತೆ, ಬಾಳೆಗೂ ಸಹ ಒಂದು ನಿರ್ದಿಷ್ಟವಾದ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗುತ್ತೆ. ಅದರ ವ್ಯತಿರಿಕ್ತ ದುಷ್ಪರಿಣಾಮಗಳು ಯಾವುದೇ ರೀತಿ ಸಹ ಅಡಿಕೆಗೆ ತಾಗಬಾರದು. ಸೊ ಈ 1-2 ವರ್ಷದಲ್ಲಿ ಅಡಿಕೆಯ ಫಸಲು ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಇದನ್ನ ರೈತರು ಮಾಡ್ಕೋಬಹುದು. ಈಗ ನೀವು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಲಿಂಬು ಬೆಳಿಬಹುದು ಅಂತ ಹೇಳಿದ್ರ, ಅಂದ್ರೆ ಲಿಂಬು ಬೆಳೆಯೋದ್ರಿಂದ ಸಾಕಷ್ಟು ಅವೆಲ್ಲ ಅರೆಕೊಂಬು ಜಾಸ್ತಿ ಬರ್ತವೆ, ಅಂದ್ರೆ ಇಲ್ಲ ಒಂದ್ ಕಡೆ ಈ ಒಂದು ಅಡಿಕೆ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳ್ತೀರ? ಇದು ಒಂದು 3-4 ವರ್ಷ ಆಗಿರ್ಬೋದು, ಒಂದು 5-6 ವರ್ಷ ಸುಮಾರದವರೆಗೂ ನಾವು ಚಾಟ್ನಿ ಎಲ್ಲ ಮಾಡಿಕೊಂಡು, ಬಾಲಾಜಿ ಅಂತ ಒಂದು ತಳಿ ಇದೆ, ಸ್ಥಳೀಯ ತಳಿ, ಅದೊಂದು ಉತ್ತಮವಾದ ಬೆಳವಣಿಗೆ, ಉತ್ತಮವಾದ ಕಾಯಿಯನ್ನ ಲಿಂಬು ಕಾಯಿಯನ್ನ ಸಿಗ್ತಾ ಇರುತ್ತೆ. ಅದನ್ನ ನಾವು ಒಂದು ಚಾಟ್ನಿ ಮಾಡಿಕೊಂಡು, ನಾನು ಅದಕ್ಕೆ ಹೇಳಿದೆ ಇದಕ್ಕೆ ನಾವು ಏನೇ ಒಂದು ನಿರ್ವಹಣೆ ಮಾಡಿದ್ರು ಅಡಿಕೆಗೆ ಯಾವುದೇ ರೀತಿಯಲ್ಲಿ ದುಷ್ಪರಿಣಾಮವನ್ನು ಯಾವುದೇ ಬೆಳೆ, ನಾನು ತರಕಾರಿ ಬೆಳೆಗಳನ್ನು ಹೇಳಿದೆ, ಆಮೇಲೆ ವಿಳೆದೆಲೆನೂ ಸಹ ಹಬ್ಬಿಸಬಹುದು, ಹಂಗಾಗ್ಬಿಟ್ಟು ಯಾವುದೇ ದುಷ್ಪರಿಣಾಮವನ್ನು ತಾಗದೇ ಇರಂಗೆ ಲಿಂಬುನೇ ಮಾಡಿದ್ದಲ್ಲಿ ಇದು ಅಡಿಕೆಯ ಫಸಲು ಬರೋವರೆಗೂ ಇದು ಲಾಭದಾಯಕವಾಗಿ ಒಂದು ಆದಾಯನ ರೈತ ಬಾಂಧವರಿಗೆ ತಂದುಕೊಡ್ತಾ ಹೋಗುತ್ತೆ. ಈಗ ಬಾಳೆ ಅಂತಂದ್ರೆ ಸುಮಾರು 2-3 ವರ್ಷ ಬೆಳಿಬಹುದು ಅಂತ ಹೇಳ್ತಾರೆ. ಹೌದು, ಖಂಡಿತವಾಗ್ಲು. ಈಗ ಬಾಳೆ ಹಾಕಿಬಿಟ್ರೆ ಅಷ್ಟೊಂದು ಗಿಡ ಗಣ್ಣು ಹತ್ತತ್ರ ಬರಲ್ಲ, ದೂರ ದೂರ ಆಗ್ತವೆ, ನೆರಳಾಗ್ತವೆ, ಬೇಗ ಹೈಟ್ ಬೆಳಿತವೆ ಅಂತ ಹೇಳ್ತಾರೆ. ಈ ತರ ಒಂದು ದುಷ್ಪರಿಣಾಮ ಆಗ್ಲಿ ವ್ಯತಿರಿಕ್ತ ಪರಿಣಾಮಗಳು ಎಲ್ಲೂ ಕಂಡು ಬಂದಿರಲ್ಲ. ಯಾಕಂದ್ರೆ ಒಂದು ಸಂಶೋಧನೆ ಪ್ರಕಾರ ಕೇಂದ್ರೀಯ ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡಿನಲ್ಲಿ ಒಂದು ವೈಜ್ಞಾನಿಕ ಒಂದು ಪರೀಕ್ಷೆಯನ್ನ ಮಾಡಿ ಒಂದು ಉತ್ತರಗಳನ್ನ ಮಂಡನೆ ಮಾಡಿರೋದ್ರಿಂದ ಅಡಿಕೆಗೆ ಒಂದು ಉತ್ತಮವಾದಂತ ಅಂತರ ಬೆಳೆ ಅಂದ್ರೆ ಒಂದು ಮೊದಲ 2 ವರ್ಷದಲ್ಲಿ ಬಾಳೆ ಅಂತಾನೆ ಹೇಳಿದ್ದಾರೆ ಎಲ್ಲ ಕಡೆ. ಆದ್ರಿಂದ ನಾನು ಅವಾಗ್ಲೇ ಹೇಳಿದೆ, ಅದಕ್ಕೆ ಅಡಿಕೆ ಸಸಿಯ ಬೆಳವಣಿಗೆ ಸಮಯದಲ್ಲಿ ಬೇರುಗಳಿಗೆ ತೊಂದರೆ ಮಾಡದಂಗೆ ಬಾಳೆನ ನಾವು ನಿರ್ವಹಣೆ ಮಾಡ್ಕೊಂತ ಹೋದ್ರೆ ಅಡಿಕೆ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಇರಲ್ಲ. ಈಗ ಬಾಳೆ ಬೆಳೆಯೋದ್ರಿಂದ ಸಾಕಷ್ಟು ನೆರಳಾಗುತ್ತೆ ಒಂದು, ಮತ್ತೆ ಜೊತೆಗೆ 1-2 ವರ್ಷ ಆದ ನಂತರ ಅಂದ್ರೆ ಸಾಕಷ್ಟು ಅಲ್ಲಿ ಸಾವಯವ ಗೊಬ್ಬರವಾಗಿ ನಾವು ಪರಿವರ್ತನೆ ಮಾಡ್ಕೋಬಹುದಲ್ವಾ? ಹೌದು, ವೈಜ್ಞಾನಿಕ ಮಂಡನೆ ಒಂದು ವರದಿ ಪ್ರಕಾರ ಅಡಿಕೆಯಲ್ಲಿ ಒಂದು ವರ್ಷಕ್ಕೆ 1 ಹೆಕ್ಟೇರ್ ಅಂದ್ರೆ ಸುಮಾರು 2.5 ಎಕರೆಯಲ್ಲಿ ಒಂದು 10 kg ಅಷ್ಟು ಸಾವಯವ ಗೊಬ್ಬರನ ಪುನರಾವರ್ತಿಸಿ ಮಣ್ಣಿಗೆ ಸೇರಿಸ್ತಾ ಹೋಗ್ಬೋದು. ಹೊದಿಕೆ ಬೆಳೆಗಳಾಗಿರ್ಬೋದು, ಅಡಿಕೆಯಲ್ಲೇ ಬೀಳುವ ಒಂದು ಎಲೆಗಳಾಗಿರ್ಬೋದು, ಅದು ಗರಿಗಳಾಗಿರ್ಬೋದು, ಅದರಿಂದ ಸಾವಯವ ಗೊಬ್ಬರಗಳನ್ನ ಅಂಶನು ಯಥೇಚ್ಛವಾಗಿ ನಾವು ಉತ್ಪಾದನೆ ಮಾಡಬಹುದು. ಆದ್ರಿಂದ ನಾವು ಏನು ರಾಸಾಯನಿಕ ಗೊಬ್ಬರಗಳು ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್, ಒಂದು 4-5 ವರ್ಷದ ನಂತರ ಇವನ್ನ ನಾವು ಬಳಸುವುದು ಅತ್ಯಂತ ಕಡಿಮೆ ಆಗ್ಬೋದು. ಈ ಸಾವಯವ ಬೆಳೆಗಳಿಗೆ ಉತ್ಪಾದನೆ. ಯಾಕಂದ್ರೆ ಮಣ್ಣಿನ ಫಲವತ್ತತೆ, ಇದು ದೀರ್ಘಾವಧಿ ಬೆಳೆ, ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಒಂದು 50-60 ವರ್ಷ ಅದೇ ಭೂಮಿಲಿ ಇರುತ್ತೆ ನಾಟಿ ಮಾಡಿದ ದಿನದಿಂದ. ಅದಕ್ಕೆ ಈ ಮಣ್ಣಿನ ಉತ್ಪಾದನೆ ಹಾಗೂ ಮಣ್ಣಿನ ಫಲವತ್ತತೆ ಹೆಂಗೆ ಅಂದ್ರೆ ಸೂಕ್ಷ್ಮಾಣುಜೀವಿಗಳು, ಈ ಸಾವಯವ ಅಂಶ ಜಾಸ್ತಿ ಆಗೋದ್ರಿಂದ ಸೂಕ್ಷ್ಮಾಣುಜೀವಿಗಳು ಚೆನ್ನಾಗಿರ್ತವೆ, ಮಣ್ಣಿನ ರಾಸಾಯನಿಕ ಹಾಗೂ ಭೌತಿಕ ಧರ್ಮಗಳು ಬಹಳ ಚೆನ್ನಾಗಿರ್ತವೆ, ಫಲವತ್ತತೆನು ಸಹ ಚೆನ್ನಾಗಿರ್ತದೆ. ಈಗ ತರಕಾರಿಗಳನ್ನು ಸಹ ಬೆಳಕಬಹುದು ಈ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಅಂತ ಹೇಳಿದ್ರ. ಅಂದ್ರೆ ಯಾವ ಯಾವ ತರಕಾರಿಗಳನ್ನ ಹೆಚ್ಚಾಗಿ ಬೆಳೆದ್ರೆ ಅನುಕೂಲ ಅಂತ ಹೇಳ್ತೀರ? ನಾನು ಅವಾಗಲೇ ಹೇಳ್ತಾ ಇದ್ದೆ, ಮೊದಲು ಒಂದು 2-3 ವರ್ಷದಲ್ಲಿ ಸುವರ್ಣಗೆಡ್ಡೆ ಆಗಿರ್ಬೋದು, ಬೆಂಡೆಕಾಯಿ, ಎಲೆಕೋಸು, ಗೋರಿಕಾಯಿಗಳು ಚಪ್ರತ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡು ಹೋದ್ರೆ, ಈರುಳ್ಳಿ ಆಗಿರ್ಬೋದು, ಜವಳಿಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ. ಯಾಕಂದ್ರೆ ಮೊದಲು ಒಂದ್ 2-3 ವರ್ಷದಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಯಥೇಚ್ಛವಾಗಿ ಭೂಪ್ರದೇಶಕ್ಕೆ ತಲುಪ್ತಾ ಇರ್ತವೆ, ಆದ್ರಿಂದ ಹುರುಳಿಕಾಯಿ ಆಗಿರ್ಬೋದು, ಅಲಸಂದೆ ಕಾಯಿ, ಇಂಥ ತರಕಾರಿ ಬೆಳೆಗಳನ್ನ ಸುರಕ್ಷಿತವಾಗಿ ಬೆಳೀತಾ ಹೋಗ್ಬೋದು. ತರಕಾರಿಗಳಿಗೆ ರೋಗ ಬಂದಂತ ಸಂದರ್ಭದಲ್ಲಿ ತರಕಾರಿ ಬೆಳೆಗಳಿಗೆ ಅಂತ ಸಂದರ್ಭದಲ್ಲಿ ಈಗ ಔಷಧಿ ಸಿಂಪಡಣೆ ಮಾಡಿದಾಗ ಅಂದ್ರೆ ಅಡಿಕೆ ಬೆಳೆ ಮೇಲೆ ಏನು ಪರಿಣಾಮ ಬೀರಲ್ವಾ? ರೈತ ಬಾಂಧವರು ಏನ್ ಮನದಲ್ಲಿ ಇಟ್ಕೊಬೇಕು ಅಂದ್ರೆ, ಅಡಿಕೆ ಜೊತೆಗೆ ಈ ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರಿಂದ ಎರಡಕ್ಕೂ ಅದರದೇ ರೀತಿಯಾದಂತಹ ಒಂದು ನಿರ್ವಹಣೆ ಕ್ರಮಗಳನ್ನ ಅನುಸರಿಸಬೇಕು. ಅಡಿಕೆಗೆ ಒಂದು ಸಪರೇಟ್ ಆಗಿ ಮಾಡಬೇಕಾಗತ್ತೆ. ನಾವೇನ್ ಅನ್ಕೊಂತೀವಿ, ಅಲ್ಲೇ ಪಕ್ಕದಲ್ಲೇ ಇರುತ್ತೆ, ಅಲ್ಲಿ ಗೊಬ್ಬರ ಸಾಕಾಗುತ್ತೆ, ಅಲ್ಲಿ ಒಂದು ಕೀಟ ಆಗಿರ್ಬೋದು, ಅಲ್ಲಿ ಒಂದು ರೋಗ ಆಗಿರ್ಬೋದು, ಅದಕ್ಕೆ ಸಿಂಪಡಣೆ ಮಾಡಿದ್ರೆ ಇದು ಸಾಕಾಗುತ್ತೆ ಅಂತ ಭಾವಿಸಿರ್ತಾರೆ. ಇದು ತಪ್ಪು, ವೈಜ್ಞಾನಿಕವಾಗಿ ಇದು ತಪ್ಪಾಗುತ್ತೆ. ಯಾವುದೇ ಕಾರಣದಲ್ಲೂ ಒಂದು ಅಡಿಕೆಗೆ ಒಂದು ನಾವು ಅದು, ಯಾಕಂದ್ರೆ ಅದು ಮುಖ್ಯ ಬೆಳೆ ಆಗಿರುತ್ತೆ, ಇವೆಲ್ಲ ಬರೀ ಅಂತರ್ ಬೆಳೆಗಳಾಗಿರ್ತವೆ, ಅಡಿಕೆ ಫಸಲು ಬರೋವರೆಗೂ ಅಷ್ಟೇ ಇರ್ತವೆ ಇವು. ಆದ ಕಾರಣದಿಂದ ಇದಕ್ಕೆ ಒಂದು ಸಪರೇಟ್ ಆಗಿ ನಾವು ಏನೇ ಒಂದು ಹತೋಟಿ ಕ್ರಮಗಳಾಗಿರ್ಬೋದು, ಕೀಟಕ್ಕಾಗಿರ್ಬೋದು, ರೋಗಕ್ಕಾಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಆಮೇಲೆ ನೀರಾವರಿ ಇರ್ಬೋದು, ಇದೆಲ್ಲ ತರಕಾರಿ ಬೆಳೆಗಳಿಗೆ ಒಂದು ಸಪರೇಟ್ ಆಗಿ ಮಾಡ್ಕೋಬೇಕಾಗುತ್ತೆ, ಅಡಿಕೆಗೆ ಒಂದು ಸಪರೇಟ್ ಆಗಿರ್ಬೇಕಾಗುತ್ತೆ. ಈಗ ತರಕಾರಿಗೆ ರೋಗ ಬಂದಾಗ ಅದಕ್ಕೆ ಬೇರೆ ಕ್ರಿಮಿನಾಶಕ ಸಿಂಪಡಣೆ ಮಾಡಬೇಕು, ಅಂದ್ರೆ ಅಡಿಕೆಗೆ ಏನಾದರೂ ರೋಗ ಬಂದ್ರೆ ಅದಕ್ಕೆ ಬೇರೆ ಆದಂತ ಕ್ರಿಮಿನಾಶಕ ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಇವಾಗ ಯಾಕಂದ್ರೆ ಎಲ್ಲಾ ಕಡೆ ಅತಿವೃಷ್ಟಿ, ಯಾವಾಗ್ಲೂ ಮಾತಾಡ್ತಾ ಇದ್ವಿ, ಬಸಿಗಾಲುವೆಗಳು ಮಾಡ್ಕೋಬೇಕಾಗತ್ತೆ, ಆಮೇಲೆ ಅಡಿಕೆಗೆ ಏನಿಲ್ಲ ಅಂದ್ರೆ ಜೈವಿಕ ಗೊಬ್ಬರ ತುಂಬಾ ಮುಖ್ಯವಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಜೈವಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂದ್ರೆ ಒಂದು 20 ಕೆಜಿ ವರ್ಷಕ್ಕೆ ಹಾಕೋಬಹುದು, ಒಂದು 60 ಗ್ರಾಮ್ ಅಷ್ಟು ಪ್ರತಿ ಅಡಿಕೆ ಸಸಿಗೆ ಜೈವಿಕ ಗೊಬ್ಬರ ಹಾಕೋಬೇಕು. ಆಮೇಲೆ ಮಣ್ಣಿನ ರಸಸಾರ, ಮಣ್ಣಿನ ಪರೀಕ್ಷೆಯ ನಂತರ ವರದಿಯಲ್ಲಿ ಏನ್ ಬರುತ್ತೆ, ರಸಸಾರ ಜಾಸ್ತಿ ಇದ್ದಲ್ಲಿ ಜಿಪ್ಸಮ್ ಹಾಕೋಬಹುದು, ಒಂದು ಎಕರೆಗೆ ಒಂದು 100-150 ಕೆಜಿ ಹಾಕೋಬಹುದಾಗುತ್ತೆ. ಆಮೇಲೆ ಒಂದಷ್ಟು ಶಿಲೀಂಧ್ರ ನಾಶಕಗಳಿರ್ತವೆ, ಎಕ್ಸಾಕೋನಜೋಲ್ ಅಂತ ಇದೆ, 3 ಗ್ರಾಮ್ ಪ್ರತಿ ಲೀಟರ್ಗೆ. ಬಸಿಗಲ್ವೆ ಮಾಡಿದ ನಂತರ ಇದನ್ನ ಕಾಂಡದ ಬುಡಕ್ಕೆ ಉಯ್ಬೋದು, 3 ಗ್ರಾಮ್ ಪ್ರತಿ ಲೀಟರ್ಗೆ ಎಕ್ಸಾಕೋನಜೋಲ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮಣ್ಣಿನ ಗುಣಧರ್ಮಗಳು ಚೆನ್ನಾಗಿರುತ್ತೆ, ಹಾಗೆ ಬೇರಿನ ಬೆಳವಣಿಗೆ ಸಹ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಒಂದು ಮೊದಲನೇದಾಗಿ ಏನ್ ಮಾಡ್ಕೊಬೇಕು ಅಂದ್ರೆ ಬಸಿಗಲ್ವೆಗಳು ಪ್ರತಿ ಒಂದು 2 ಸಾಲಿನ ನಂತರ 1 ಅಡಿ ಅಗಲ, ಆಮೇಲೆ 2 ಅಡಿ ಆಳ, ಈ ಇದರಲ್ಲಿ 2 ಸಾಲಿನ ನಂತರ ಅಡಿಕೆಗೆ ಬಸಿಗಲ್ವೆಗಳು ಮಾಡಿದ್ರೆ ಇದು ಯಾವುದೇ ಒಂದು ರೋಗ ರುಜಿನಗಳ ಹರಡುವಿಕೆಗೆ ತಡೆಗಟ್ಟಬಹುದು. ಈಗ ಸಾಕಷ್ಟು ಜನ ಯಾವುದೇ ಈಗ ರಾಸಾಯನಿಕ ಗೊಬ್ಬರ ಕೊಡದ ಹಾಗೆ ನಾವು ಸಾವಯವ ಕೃಷಿಯಲ್ಲಿ ಅಡಿಕೆ ಬೆಳಿಬೇಕು ಅಂತೇಳಿ ಸಾಕಷ್ಟು ಜನ ರೈತರು ಮುಂದೆ ಬಂದಿದ್ದಾರೆ, ಬೆಳೀತಾ ಇದ್ದಾರನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅಂತ ರೈತರು ಅಂದ್ರೆ ಈ ಒಂದು ಅಡಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಅಂತಂದ್ರೆ ಯಾವ ರೀತಿ ಬೆಳೆಗಳನ್ನ ಬೆಳೆದ್ರೆ ಅನುಕೂಲ ಅಂತ ಹೇಳ್ತೀರಾ? ಒಂದು ಹೂವಿನ ಬೆಳೆಗಳಾದ ಚೆಂಡು ಆಗಿರ್ಬೋದು, ಗುಲಾಬಿ, ಸುಗಂಧರಾಜ, ಕಾಕಡ, ಮಲ್ಲಿಗೆ, ಈ ತರವಾದಂತ ಹೂವಿನ ಬೆಳೆಗಳು ಸಹ ಇದೇ ಮಿಶ್ರ ಬೆಳೆ ಆಗಿರ್ಬೋದು, ಅಂತರ ಬೆಳೆ ಆಗಿ ಅಡಿಕೆಗೆ ಬೆಳಿಬೋದಾಗುತ್ತೆ. ಆಮೇಲೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳು, ಈ ಬೆಳೆಗಳು ಅಷ್ಟೇ, ನಾವು ಏನು ಶತಾವರಿ ಅಂತ ಹೇಳ್ತೀವಿ, ಲಾವಂಚ ಆಗಿರ್ಬೋದು, ನಿತ್ಯ ಪುಷ್ಪ, ಲೋಳೆಸರ, ದವನ, ತುಳಸಿ, ಇಂಥ ಬೆಳೆಗಳನ್ನು ಸಹ ಅಂತರ ಬೆಳೆಯಾಗಿ ಬೆಳಿಬಹುದು. ಆಮೇಲೆ ಇನ್ನೊಂದು ಏನು ವೈಜ್ಞಾನಿಕವಾಗಿ ಮಂಡನೆ ಆಗಿರೋದು ಏನು ಅಂದ್ರೆ, ಪ್ರತಿ ಒಂದು ಹೆಕ್ಟರ್ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ 10-53% ಅಡಿಕೆ ಇಳುವರಿ ಸಹ ಹೆಚ್ಚಾಗ್ತಾ ಹೋಗ್ತವೆ ಈ ಬೆಳೆಗಳನ್ನ ಮಾಡೋದ್ರಿಂದ. ಯಾಕಂದ್ರೆ ಮಣ್ಣು, ನಾನು ಹೇಳ್ತಾ ಇದ್ದೀನಿ ಅವಾಗಿಂದ, ಫಲವತ್ತತೆ ಚೆನ್ನಾಗಿರ್ತದೆ, ಎರೆಹುಳುಗಳ ಆಮೇಲೆ ಮತ್ತೆ ಸೂಕ್ಷ್ಮ ಜೀವಿಗಳು ಇವು ಸಹ ಚೆನ್ನಾಗಿರ್ತವೆ, ಆದ್ರಿಂದ ಮಣ್ಣಿನ ರಾಸಾಯನಿಕ ಹಾಗೂ ಬೌದ್ಧಿಕ ಧರ್ಮಗಳು ಚೆನ್ನಾಗಿರ್ತವೆ. ನಾನು ಹೇಳಿದೆ ಅವಾಗಲೇ 10-53%, ಇವತ್ತು ಸುಮಾರು 1 ಕೆಜಿಗೆ 1 ಎಕರೆಯಲ್ಲಿ ಸಿಗ್ತಾ ಇದ್ರೆ ಅಂದ್ರೆ ನೆಕ್ಸ್ಟ್ 40-50 ಕೆಜಿ. ಇದು ಏನಕ್ಕೆ ಅಂದ್ರೆ ಮಣ್ಣು ಚೆನ್ನಾಗಿರ್ತವೆ, ಒಂದು ವೈಜ್ಞಾನಿಕವಾಗಿ ಆರೋಗ್ಯವಾಗಿ ಮಣ್ಣುಗಳಿರ್ತವೆ. ಆಮೇಲೆ ನಾವು ಒಂದು ನಿವ್ವಳ ಆದಾಯ, ಯಾರೇ ಆದ್ರೂ ನಾವಲ್ಲಿಂದ ಹೇಳಿದೆ, ಮೊದಲ 2-3 ವರ್ಷದಲ್ಲಿ ಆದಾಯ ಇರಲ್ಲ ಅಡಿಕೆಯಿಂದ. ಇದನ್ನೇನಿಕ್ ಮಾಡೋದು ಅಂದ್ರೆ, ಒಂದು ಫಲವತ್ತತೆ ಚೆನ್ನಾಗಿರುತ್ತೆ ಮಣ್ಣಿಂದು, ಅದೇ ಒಂದು ಹೆಕ್ಟರ್ಗೆ ಈ ಇಂಥ ಬೆಳೆಗಳನ್ನ ಮಾಡೋದ್ರಿಂದ ಸುಮಾರು 50-60 ಸಾವಿರ ರೂಪಾಯಿ ನಿವ್ವಳ ಆದಾಯವನ್ನು ರೈತ ಬಾಂಧವರು ಪ್ರತಿ ವರ್ಷಕ್ಕೆ ಅಡಿಕೆ ಅಲ್ಲದೆ ಇಂಥ ಅಂತರ ಬೆಳೆಗಳು ಮಿಶ್ರ ಬೆಳೆಗಳಿಂದ ಪಡೆಯಬಹುದಾಗಿರುತ್ತದೆ. ಈಗ ಅಡಿಕೆ ಬೆಳೆ ಎಷ್ಟೇ ವರ್ಷ ಇದ್ದಾಗ ದ್ವಿದಳ ಧಾನ್ಯ ಬೆಳೆಗಳಾಗಿರ್ಬೋದು ಅಥವಾ ಸೆಣಬು ಡಯಂಚ ಇಂಥ ಬೆಳೆಗಳನ್ನ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರಾ? ಈ ಅಂತರ ಬೆಳೆಗಳು 2-3 ವರ್ಷಕ್ಕೆ ಫಸ್ಟ್ ಲಾಭ ತರಕಷ್ಟೇ ಇರ್ತವೆ. ಆಮೇಲೆ ಒಂದು ಏನು ಸೂರ್ಯನ ಕಿರಣಗಳು ಭೂ ಪ್ರದೇಶಕ್ಕೆ ಕಡಿಮೆ ಮಟ್ಟದಲ್ಲಿ ಬೀಳ್ತಾ ಇರುವಾಗ ಒಂದು 6-7 ವರ್ಷ ಇರ್ಬೋದು, ಈ ಸಮಯದಲ್ಲಿ ವರ್ಷಕ್ಕೊಂದ್ಸರಿ ಯಾವಾಗ ತೇವಾಂಶ ಜಾಸ್ತಿ ಇರುತ್ತೆ ಮಣ್ಣಿನಲ್ಲಿ ಆ ಸಮಯದಲ್ಲಿ ಜೂನ್ ಜುಲೈ ಆಗಿರ್ಬೋದು ಮುಂಗಾರು ಬರೋ ಟೈಮಲ್ಲಿ ಸೆಣಬು ಬೀಜ ಆಗಿರ್ಬೋದು ಮಿಕ್ಯುನ್ ಆಗಿರ್ಬೋದು ಅಲಸಂದೆ ಆಗಿರ್ಬೋದು ಈ ಬೀಜಗಳನ್ನ ಚೆಲ್ಕೊಂಡು ಅದು ಹೂವು ಬಿಡುವ ಮುಂಚೆ ಅಂದ್ರೆ ಇನ್ನೊಂದು 2 ತಿಂಗಳಾದ್ಮೇಲೆ 40-45 ದಿನ 60 ದಿನ ಆದ್ಮೇಲೆ ಮತ್ತೆ ಒಂದು ರೋಟವೇಟರ್ ಹಾಕ್ಬಿಟ್ಟು ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಅಡಿಕೆ ನಾಟಿ ಮಾಡಿರ್ತಾರೆ, ಈಗ ಮೊದಲನೇ ವರ್ಷದಲ್ಲೇ ಈಗ ಎಲ್ಲ ಬಹಳ ಕಡೆ ನೋಡ್ತಾ ಇದೀವಿ ನಾವು, ಅಂದ್ರೆ ಆದಾಯನೂ ಸಿಗುತ್ತೆ ಜೊತೆಗೆ ಭೂಮಿಯ ಒಂದು ಫಲವತ್ತತೆ ಹೆಚ್ಚಲಿ ಅಂತ ಹೇಳಿ ಸಾಕಷ್ಟು ಈಗ ಹೆಬ್ಬಾಳ ಅವರೆ ಅಂತ ಬಂದಿದೆ ಅದನ್ನ ಬಿತ್ತನೆ ಮಾಡ್ತಾರೆ, ಈಗ ಅಲಸಂದೆ ಬಿತ್ತನೆ ಮಾಡ್ತಾರೆ, ಇಷ್ಟೆಲ್ಲ ಬಿತ್ತನೆ ಮಾಡ್ತಾರೆ ಅಂದ್ರೆ ಇದು ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಇಲ್ಲ, ಖಂಡಿತವಾಗ್ಲೂ ಇದು ಅಡಕೆಗೆ ಒಂದು ಉತ್ತಮವಾದಂತ ಪೂರಕವಾದಂತ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಬೇರುಗಳು ಸಹ ಏನು ನಾನು ಅವಲೇ ಹೇಳಿದೆ 1.5-2 ಅಡಿಯಲ್ಲಿ 80% ಅಷ್ಟು ಬೇರುಗಳು ಆ ಪ್ರದೇಶದಲ್ಲಿ ಅಷ್ಟೇ ಇರ್ತವೆ. ಇನ್ನು ಉಳಿದಂತೆ ಏನು ನೈಸರ್ಗಿಕ ಸಂಪನ್ಮೂಲಗಳು ಗಾಳಿ ಆಗಿರ್ಬೋದು ತೇವಾಂಶ ಆಗಿರ್ಬೋದು ಮಣ್ಣಿನ ಫಲವತ್ತತೆ ಆಗಿರ್ಬೋದು ಸೂರ್ಯರಶ್ಮಿ ಆಗಿರ್ಬೋದು ಇವನ್ನೆಲ್ಲ ನಾವು ಬಳಕೆ ಮಾಡ್ಕೋಬಹುದು. ಆಮೇಲೆ ನಾನು ಹೇಳಿದೆ ನಿಮಗೆ ನಿವ್ವಳ ಆದಾಯ ಸಹ ಒಂದು 60,000-ಷ್ಟು ಪ್ರತಿ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಈ ತರ ನಾವು ಬೆಳೆಗಳನ್ನ ಮಾಡಿದ್ದೇ ಆದಲ್ಲಿ ಒಂದು ಪೂರಕವಾದ ವಾತಾವರಣ ತೋಟದಲ್ಲಿ ಆಗಿರ್ಬೋದು ಆಮೇಲೆ ಮುಂದಿನ ಪೀಳಿಗೆಗೂ ಸಹ ಮಣ್ಣಿನ ಫಲವತ್ತತೆ ಒಳ್ಳೆ ಗುಣಮಟ್ಟದಲ್ಲಿ ಇರುತ್ತದೆ, ಆದಾಯವನ್ನು ಸಹ ಪಡೆಯಬಹುದಾಗಿರುತ್ತೆ. ಇನ್ನು ಹೆಚ್ಚು ಹೆಚ್ಚು ಅಂದ್ರೆ ವರ್ಷ ಕಳೆದಂಗೆಲ್ಲ ಅಡಿಕೆಯಲ್ಲಿ ಈಗ 8 ವರ್ಷದ ಮರ ಆಗಿರಲಿ 10 ವರ್ಷದ ಮರ ಆಗಿರಲಿ ಅಂತ ಒಂದು ಸಂದರ್ಭದಲ್ಲಿ ನಾವು ಮಿಶ್ರ ಬೆಳೆಯಾಗಿ ಏನೇನು ಬೆಳಿಬಹುದು ಅಂತ ಹೇಳ್ತೀರಾ? ಇದೊಂದು ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ನಾನು ಅವಾಗ್ಲಿಂದ ಹೇಳಿದೆ ಪ್ರಥಮ 2-3 ವರ್ಷಗಳಲ್ಲಿ ಸೂರ್ಯರಶ್ಮಿ ಜಾಸ್ತಿ ಬೇಡುವಂತ ಬೆಳೆಗಳು ನನ್ನ ತರಕಾರಿ ಬೆಳೆಗಳು ಏನೇನು ಅವೆಲ್ಲ ಹೇಳಿದೆ ನಿಮ್ಗೆ, ಅವೆಲ್ಲ ಸೂರ್ಯರಶ್ಮಿನ ಚೆನ್ನಾಗಿ ಉಪಯೋಗಿಸಿಕೊಳ್ಳುವಂತ ಬೆಳೆಗಳು. ಅದೇ ತದನಂತರದ ವರ್ಷಗಳಲ್ಲಿ ಅಡಿಕೆ ಬೆಳೀತಾ ಹೋಗುತ್ತೆ, ನಾನು 50-60 ಅಡಿ ಬೆಳೆಯುತ್ತೆ ತನ್ನ ಆಯಸ್ಸಲ್ಲಿ, ಅವಾಗ ನೆರಳು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ತೋಟದಲ್ಲಿ. ನೆರಳು ಜಾಸ್ತಿ ಆಗ್ತಾ ಹೋಗ್ತಿರೋದ್ರಿಂದ ನೆರಳನ್ನು ಬೇಡುವಂತ ಬೆಳೆಗಳು ಹೂವ ಬೆಳೆಗಳು, ಇದಕ್ಕೆ ಜಾಸ್ತಿ ಸೂರ್ಯರಶ್ಮಿ ಬೇಡದಾಗಿರುತ್ತೆ. ಅಂದ್ರೆ ಬಿಸಿಲು ಉಷ್ಣಾಂಶ ಎಲ್ಲ ಜಾಸ್ತಿ ತಡ್ಕೊಳಕ್ ಆಗಲ್ಲ, ಆದ ಕಾರಣದಿಂದ ನೆರಳಲ್ಲಿ ಒಂದ್ ಸ್ವಲ್ಪ ಬೆಳೆಯುವಂತ ಬೆಳೆಗಳಾಗಿರುವಂತ ಈ ನಾನು ಹೇಳಿದ ಅವಾಗಲೇ ಸುಗಂಧ ದ್ರವ್ಯ ಆಗಿರ್ಬೋದು ಆಮೇಲೆ ಔಷಧೀಯ ಬೆಳೆಗಳಾಗಿರ್ಬೋದು ಬ್ರಾಹ್ಮಿ ಆಗಿರ್ಬೋದು ಹಿಪ್ಲಿ ತುಳಸಿ ಬೆಳೆ ಆಮೇಲೆ ಪಚೋಲಿ ಇಂಥವನ್ನೆಲ್ಲ ನೆರಳಲ್ಲಿ ಬೆಳೆಯಬಹುದಾಗುತ್ತೆ. ಇವೆಲ್ಲ ಮಾರುಕಟ್ಟೆಯ ದರವನ್ನ ಖಚಿತಪಡಿಸಿಕೊಂಡು ಅಷ್ಟೇ ಒಂದು ಅಂತರ ಬೆಳೆ ಮಾಡಬೇಕಾಗುತ್ತೆ. ಈಗ ವೀಳ್ಯದೆಲೆ ಆಗಿರ್ಬೋದು ಈ ಕಾಳುಮೆಣಸು ಆಗಿರ್ಬೋದು ಅಂದ್ರೆ ಇಂಥ ಬೆಳೆಗಳೆಲ್ಲ ನಮ್ಮ ಭಾಗಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ನಾವು ಒಂದು ವೈಜ್ಞಾನಿಕ ಸಮೀಕ್ಷೆಯನ್ನು ನೋಡಿದ ನಂತರ ಎಲೆ ಬಳ್ಳಿ ಅಥವಾ ವೀಳ್ಯದೆಲೆ ಅಂತ ನಾವ್ ಏನ್ ಹೇಳ್ತೀವಿ ಆ ಬೆಳೆ ಇಲ್ಲಿ ಅಡಿಕೆಗೆ ಹಬ್ಬಿಸಬಹುದು, ಅಡಿಕೆಗೆ ಆಗಿರ್ಬೋದು ತೆಂಗಿಗೆ ಆಗಿರ್ಬೋದು ಒಂದು ಉತ್ತಮ ಇಳುವರಿ ಬರುತ್ತೆ. ಅದೇ ನಾವು ಕಾಳುಮೆಣಸು ಆ ಬೆಳೆನ ಸ್ವಲ್ಪ ಒಂದು ಇದಕ್ಕೆ ತುಲನೆ ಮಾಡಿ ನೋಡಿದ್ರೆ ಒಂದು ಆ ಕಾಯಿ ಗುಣಮಟ್ಟ ಅಂದ್ರೆ ಕಾಳುಮೆಣಸು ನಾವ್ ಏನ್ ಹೇಳ್ತೀವಲ್ಲ ಅದಕ್ಕೆ ಬೆರ್ರೀಸ್ ಅಂತ ಹೇಳ್ತೀವಿ, ಅದ್ರ ಗುಣಮಟ್ಟ ನಾವು ಆ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಸಿಗುವಂತ ಹಾಗೆ ಕೇರಳ ಪ್ರದೇಶದಲ್ಲಿ ಬೆಳೆಯುವಂತ ಆ ಗುಣಮಟ್ಟ ನಮ್ಗಿಲ್ಲಿ ಬರದೇ ಇರ್ಬೋದು. ಪ್ರಮುಖ ಕಾರಣ ಅಂದ್ರೆ ಕಾಳುಮೆಣಸಿಗೆ ಸ್ವಲ್ಪ ಆದ್ರತೆ, ನಾವೇನು ಹ್ಯುಮಿಡಿಟಿವಿ ಅಂತ ಘಮ್ಮ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಬೇಕಾಗುತ್ತೆ. ಇದು ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ನಮ್ಗೆ ಉಷ್ಣತೆ ಜಾಸ್ತಿ ಇರುತ್ತೆ, ಘಮ್ಮ ಕಡಿಮೆ ಇರುತ್ತೆ, ಆದ್ರಿಂದ ಆ ಉತ್ತಮ ಗುಣಮಟ್ಟದ ಕಾಳುಮೆಣಸನ್ನ ಪಡೆಯಕ್ಕೆ ಸಾಧ್ಯ ಇರಲ್ಲ ಈ ಪ್ರದೇಶದಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಭಾಗದಲ್ಲಿ ಈಗ ಚಿತ್ರದುರ್ಗ ಜಿಲ್ಲೆಯಾಗಿರ್ಬೋದು ದಾವಣಗೆರೆ ಜಿಲ್ಲೆಯಾಗಿರ್ಬೋದು ಅಂದ್ರೆ ಯಶಸ್ವಿಯಾಗಿ ಬೆಳೆದಾರಲ್ಲ ಈ ಒಂದು ಕಾಳುಮೆಣಸು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ. ಅಂದ್ರೆ ಪಣಿಯೂರು 1 ಅಂತ ಒಂದು ತಳಿ ಇದೆ, ಆ ತಳಿಯಲ್ಲಿ ಸುಮಾರಾಗಿ ಚೆನ್ನಾಗಿ ಬರಬಹುದು ಅನ್ನೋದು ಒಂದು ರೈತರಲ್ಲಿ ಒಂದಿದೆ. ನಮ್ಮ ಒಂದು ವೈಜ್ಞಾನಿಕ ನಾವು ಪರೀಕ್ಷೆ ಮಾಡಿದಾಗ ಸ್ವಲ್ಪ ಇದು ಘಮ್ಮ ಇದು, ಯಾಕಂದ್ರೆ ನಾವ್ ಹೇಳ್ತಾ ಇದೀವಿ ಅವಲಿಂದ ಹವಾಮಾನ ಬದಲಾವಣೆ ಅಂತ, ಈ ವರ್ಷ ಹಿಂಗಿದ್ದಷ್ಟು ಮತ್ತೆ ನಮ್ಗೆ ಬೇಸಿಗೆಗಾಲದಲ್ಲಿ ಎಷ್ಟು ಘಮ್ಮ ಇರುತ್ತೆ ಗೊತ್ತಾಗಲ್ಲ. ಉಷ್ಣಾಂಶ ಜಾಸ್ತಿ ಆದಷ್ಟು ಕಾಳುಮೆಣಸಿನ ಹೂವು ಅದು ಸ್ವಲ್ಪ ಉದ್ರೋ ಚಾನ್ಸಸ್ ಇರ್ತವೆ, ಉದ್ರತ್ತೆ ಹೂವು. ಆದ್ರಿಂದ ಆ ಸಮಯದಲ್ಲಿ ನಮಗೆ ನೀರಾವರಿ ತುಂಬಾ ಚೆನ್ನಾಗಿರಬೇಕು, ಯಾಕಂದ್ರೆ ಅಡಿಕೆಯಲ್ಲಿ ಪರಾಗಸ್ಪರ್ಶಿ ಅಂದ್ರೆ ನೀರೇ ಬಹುಮುಖ್ಯವಾಗಿ. ಇಲ್ಲಿ ಜೇನುನೊಣಗಳ ಪ್ರಾಮುಖ್ಯತೆ ಏನಿರಲ್ಲ, ಸ್ಪ್ರಿಂಕ್ಲರ್ ಆಗಿರ್ಬೋದು ಪೈಪಲ್ಲಿ ನೀರು ಬಿಡೋದ್ರಿಂದ ಹೂವು ಕಾಯಾಗಿ ಮಾರ್ಪಾಡಾಗುತ್ತೆ. ಈ ಸಮಯದಲ್ಲಿ ಉಷ್ಣಾಂಶ 40-38 ಮೇಲೋದ್ರೆ ಹೂವಕ್ಕೆ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು. ಈಗ ಈ ಕಡೆ ನಮ್ಮ ಒಂದು ಭಾಗದಲ್ಲಿ ಈಗ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಈಗ ಜಾಯಿಕಾಯಿ ಆಗಿರ್ಬೋದು ಅಥವಾ ಕೋಕಾ ಆಗಿರ್ಬೋದು ಇಂಥವೆಲ್ಲ ಬೆಳಿಬಹುದು? ಅದೇ ನಾನು ಕಾಳು ಮೆಣಸಿಗೆ ಏನ್ ಹೇಳದ್ನಲ್ಲ, ಈ ಕರಾವಳಿ ಪ್ರದೇಶದಲ್ಲಿ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಮತ್ತೆ ಮಲೆನಾಡಲ್ಲಿ ಈ ಕೋಕೋ ಆಗಿರ್ಬೋದು ಜಾಯಿಕಾಯಿ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಲವಂಗ ಈ ತರ ಎಲ್ಲ ಒಂದು ಟ್ರೀ ಸ್ಪೈಸಸ್ ಅಂದ್ರೆ ಮರ ಮಸಾಲೆಗಳು ಅಂತ ಹೇಳ್ತೀವಿ ಇಂಥವನ್ನ ಜಾಸ್ತಿ ಆ ಪ್ರದೇಶದಲ್ಲಿ ಮಾತ್ರ ಮಾಡ್ತಾರೆ. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಘಮ್ಮ ಹ್ಯುಮಿಡಿಟಿ ತುಂಬಾ ಬೇಕಾಗ್ತವೆ ಈ ಬೆಳೆಗಳಿಗೆ, ಅದೇ ಅಡಿಕೆಗೆ ಕಡಿಮೆ ಬೇಕಾಗುತ್ತೆ. ನಾನು ಅದಕ್ಕೆ ಹೇಳಿದೆ, ಇಲ್ಲಿ ನಮ್ಗೆ ರೋಗ ಕಂಡ್ರು ಸಹ ಒಂದು ಫಸಲು ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿರುತ್ತೆ, ಲಾಭನೂ ಇರುತ್ತೆ. ಬಟ್ ಈ ಬೆಳೆಗಳು ಏನು ಕೋಕೋ ಆಗಿರ್ಬೋದು, ಜಾಯಿಕಾಯಿ ಆಗಿರ್ಬೋದು, ಚಕ್ಕೆ ಇರ್ಬೋದು, ಲವಂಗ ಆಗಿರ್ಬೋದು, ಇವಕ್ಕೆ ಅಡಿಕೆಯಿಂದ ಒಂದು ಸ್ವಲ್ಪ ನೆರಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೆರಳು ಜಾಸ್ತಿ ಆಗಿರೋದ್ರಿಂದ ಆಮೇಲೆ ನಮ್ಗೆ ಇಲ್ಲಿ ಅಂತ ಗಮ್ಮ ಇರಲ್ಲ, ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಹೌದು, ಇದ್ರ ಮೇಲೆ ನಮಗೆ ಒಂದು ದುಷ್ಪರಿಣಾಮ ಬೀಳ್ತಾ ಹೋಗುತ್ತೆ. ವ್ಯತಿರಿಕ್ತವಾದ ಪರಿಣಾಮ, ಪೂರಕವಾದ ಪರಿಣಾಮ ಅಂತೂ ಇರಲ್ಲ. ಆದ್ರಿಂದ ನಮಗೇನಂತ ಒಂದು ಆದಾಯ ಆಗಿರ್ಬೋದು, ಒಂದು ಪೂರಕವಾದಂತ ಪರಿಣಾಮ ಇರಲ್ಲ ಇದ್ರ ಮೇಲೆ. ಈಗ ಅಡಿಕೆಯಲ್ಲಿ ಈಗ ಹಂಗ ಖಾಲಿ ಬಿಟ್ಟದಕ್ಕಿನ ಸ್ವಲ್ಪ ಮಟ್ಟಿಗೆ ನಾವು ಆದಾಯ ಕೊಡ್ಲಿ, ಬಟ್ ಯಾವ್ದಾದ್ರು ಬೆಳೆ ಬೆಳಕಬಹುದಲ್ವಾ? ಖಂಡಿತವಾಗ್ಲು, ಮಣ್ಣಿನ ಹಿತದೃಷ್ಟಿಯಿಂದ ಆಗಿರ್ಬೋದು, ಮಣ್ಣಿನ ಫಲವತ್ತತೆ ಹಿತದೃಷ್ಟಿಯಿಂದ ನಾವು ಬೆಳೆಗಳನ್ನ ಮಾಡಬಹುದು. ನಾನು ಅವಾಗಲೇ ಹೇಳಿದೆ, ಎರೆಹುಳು ಇಲ್ಲದೆ ಇರೋಂತ ಮಣ್ಣು ಅದರಲ್ಲಿ ಏನೂ ಇರಲ್ಲ, ಸತ್ವ ಏನೂ ಇರಲ್ಲ, ಮುಂದಿನ ಪೀಳಿಗೆಗೆ ಎಲ್ಲ ಅದೊಂದು ಬಹಳ ದುಷ್ಪರಿಣಾಮ ಬೀಳ್ತಾ ಹೋಗುತ್ತೆ. ಆದ್ರಿಂದ ಮಣ್ಣನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ನಾನು ಅವಾಗಲೇ ಹೇಳಿದಂಗೆ ತರಕಾರಿ ಬೆಳೆಗಳಾಗಿರ್ಬೋದು, ಇದನ್ನ ಮಾಡ್ತಾ ಇದ್ರೆ ಅದರಿಂದ ಒಂದು ಸಾವಯವದ ಅಂಶ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಅದು ಸಾವಯವದ ಅಂಶ ಮಣ್ಣಲ್ಲಿ ಯಥೇಚ್ಛವಾಗಿ ಪಸರಿಸ್ತಾ ಹೋಗುತ್ತೆ. ಮಣ್ಣಿನ ಗುಣಧರ್ಮಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತವೆ. ಈಗ ಎಷ್ಟೋ ಜನ ರೈತರು ಈಗ ಅಡಿಕೆ ನಾಟಿ ಮಾಡ್ತಾರೆ, ಒಂದು ವರ್ಷ ಎರಡು ವರ್ಷ ಅಷ್ಟೇ ಅದರೊಳಗಡೆ ಮಿಶ್ರ ಬೆಳೆಯಾಗಿ ಕೆಲವೊಂದು ಬೆಳೆಗಳನ್ನ ಬೆಳೀತಾರೆ, ಆನಂತರ ಯಾವುದೇ ಬೆಳೆಗಳನ್ನ ಬೆಳೆಯಲ್ಲ. ಅಂತ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರ? ಒಂದು ಇವಾಗ ಏನು ಅಂದ್ರೆ, ಅಡಿಕೆಗೆ ಇವಾಗ ನಾನು ಹೇಳಿದೆ ಅವಲೇ, ಚಿನ್ನದ ಬೆಲೆ ಬಂದಿದೆ, ತುಂಬಾ ವಿಸ್ತೀರ್ಣತೆ ಅಂತೂ ನಮ್ಮ ಕಣ್ಣಿಗೆ ನಿಲುಕ್ತಿರಂಗೆ ಹೋಗ್ತಾ ಇದೆ. ಈ ಪ್ರದೇಶಗಳಲ್ಲಿ ಒಂದು 50-90% ಅಷ್ಟು 100% ಅಷ್ಟು ವಿಸ್ತೀರ್ಣತೆ ಜಾಸ್ತಿ ಆಗ್ತಾ ಇದೆ. ಇದೇನಕ್ಕೆ ಅಂದ್ರೆ, ಎಲ್ಲರಿಗೂ ಗೊತ್ತಿದೆ ಚಿನ್ನದ ಬೆಲೆ ಅಡಿಕೆಗೆ ಸಿಗ್ತಾ ಇದೆ. ಪ್ರಥಮ ಒಂದು 3-5 ವರ್ಷಗಳಲ್ಲಿ ಮಾಡಿಕೊಂಡ್ರೆ ಆಮೇಲೆ ನಾವು ಮಾರುಕಟ್ಟೆ ಬೆಲೆ ಏರಿಳಿತ ಆಗಿರ್ಬೋದು, ಬೆಲೆ ಕುಸಿತ ಆಗಿರ್ಬೋದು, ಬರೀ ಇಳುವರಿ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದನ್ನೆಲ್ಲ ಮಂದಲ್ಲಿಡ್ಕೊಂಡು ರೈತ ಬಾಂಧವರು ತುಂಬಾ ಜಾಸ್ತಿ ವಿಸ್ತೀರ್ಣತೆ ಕೈಗೊಳ್ಳಬಾರದು. ಹಳೆ ತೋಟಗಳಾಗಿದ್ರೆ ಇವತ್ತು ಅವ್ರಿಗೆ ಅಲ್ಲೇ ಆದಾಯ ಬರ್ತಾ ಇರುತ್ತೆ. ನೀವು ಇವತ್ತಿನ ಬೆಲೆಗೆ ನೋಡಿಕೊಂಡು ತುಂಬಾ ವಿಸ್ತೀರ್ಣತೆ ಜಾಸ್ತಿ ಮಾಡಿದ್ರೆ, ಇಳುವರಿ ಅಷ್ಟೇ ಇದೆ, ಮಾರುಕಟ್ಟೆ ಬೆಲೆ ಏರಿತ, ಇನ್ನು 5 ವರ್ಷ ಆದ್ಮೇಲೆ ಸ್ವಲ್ಪ ವ್ಯತಿರಿಕ್ತವಾದ ಪರಿಣಾಮ ಬೀರ್ಬಹುದು. ಆದ್ರಿಂದ ಇಂಥ ಬೆಳೆಗಳನ್ನ, ಅಂತರ ಬೆಳೆ ಮಿಶ್ರ ಬೆಳೆಗಳನ್ನ ಮಾಡ್ತಾ ಇದ್ರೆ, ಇದರಲ್ಲಿ ಸಹ ಒಂದು ಏನಾದ್ರು ಬೇರೆ ಬೆಲೆಗಳ ಏರಿಳಿತ ಕಂಡು ಬಂದ್ರೆ, ಕುಸಿತ ಕಂಡು ಬಂದ್ರೆ, ಅಲ್ಲಿ ನಿಮಗೆ ಒಂದೊಂದು ಪಾಸಿಟಿವ್ ಅಂದ್ರೆ ಪೂರಕವಾದಂತಹ ಆದಾಯ ಪಡಿಬಹುದಾಗತ್ತೆ. ಈಗ ಎಷ್ಟೋ ಜನ ನಾವು ರೈತರು ನೋಡ್ತೀವಿ, ಈಗ ಅಡಿಕೆ ಹಾಕಿರ್ತಾರೆ, ಅದರೊಳಗಡೆ ಏನು ಹಾಕಕ್ ಇಷ್ಟಪಡಲ್ಲ ಅಂದ್ರೆ, ಬೇರೆ ಬೇರೆ ಬೆಳೆಗಳನ್ನ ನಾವು ಬೆಳೆದ್ರೆ ಬೇಗ ಫಲಕ್ ಬರಲ್ಲ, 6 ವರ್ಷ ಬೇಕಾಗುತ್ತೆ, 7 ವರ್ಷಕ್ಕೆ ಬೇಕಾಗುತ್ತೆ, ನಾವು ಯಾವುದೇ ಬೆಳೆ ಇಡಿದ್ರೆ ಬೇಗ 5 ವರ್ಷಕ್ಕೆ ಫಲಕ್ ಬರುತ್ತೆ ಅಂತೇಳಿ ಸಾಕಷ್ಟು ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ರೈತರ ಒಂದು ಮನಸ್ಸಿನಲ್ಲಿ. ಅಂದ್ರೆ ಇಂಥ ರೈತರಿಗೆ ಏನು ಒಂದು ಮಾಹಿತಿ ಕೊಡ್ತೀರಾ ನೀವು? ದಯಮಾಡಿ, ಅದೊಂದು ತಪ್ಪು ಕಲ್ಪನೆ, ರೈತ ಬಾಂಧವರೆಲ್ಲ ತಪ್ಪು ಕಲ್ಪನೆನೇ ಇದೆ. ಬೇರೆ ಬೆಳೆಗಳು ಬೆಳೆದ್ರೆ ಅದು ಇದಕ್ಕೆ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ, ಇದ್ರ ಬೆಳೆ ಕುಂಠಿತ ಆಗುತ್ತೆ ಬೆಳವಣಿಗೆ. ಆದ್ರಿಂದ ಇದು ಸಂಶೋಧನೆ ಕೈಗೊಂಡು ವೈಜ್ಞಾನಿಕವಾಗಿ ವರದಿಯನ್ನು ಮಂಡನೆ ಮಾಡಿದ್ದಾರೆ ಭಾರತ ಸರ್ಕಾರಕ್ಕೆ. ಇದೇ ನಮ್ಮ ಕೇಂದ್ರೀಯ ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡಲ್ಲಿ ಅಡಿಕೆ ಮೇಲೆನೆ ಮಾಡಿದ್ದಾರೆ. ಈ ತರ ಎಲ್ಲ ಮಾಡಿದ್ರೆ ನಾನು ಅವಲ್ಲ ಹೇಳಿದೆ ನಿಮ್ಗೆ, ಸುಮಾರು ಒಂದು 53% ಇವತ್ತು ಏನ್ ಬರ್ತಾ ಇದೆ ಇಳುವರಿ ಪ್ರಸ್ತುತ, ಇದಕ್ಕಿಂತ ಒಂದು 5 ಪಟ್ಟು ಜಾಸ್ತಿ ಇಳುವರಿ ಅಡಿಕೆಯಲ್ಲಿ ಸಿಗುತ್ತೆ. ಇಳುವರಿನೂ ಆಗಿರ್ಬೋದು, ನೆಕ್ಸ್ಟ್ ಅದ್ರ ಮೇಲೆ ನಿಮ್ಗೆ ಒಂದು ನಿವ್ವಳ ಆದಾಯ ಸಹ ಸಿಗ್ತಾ ಹೋಗುತ್ತೆ. ಇದು ತಪ್ಪು ಕಲ್ಪನೆ ಕೈಬಿಟ್ಟು ಅಂತರ ಬೆಳೆಗಳೇ ಆಗಿರ್ಬೋದು, ಮಿಶ್ರ ಬೆಳೆಗಳೇ ಆಗಿರ್ಬೋದು, ಇದನ್ನ ಕೈಗೊಂಡ್ರೆ ಒಳ್ಳೇದು. ಅಂದ್ರೆ ಇಲ್ಲೇ ತನಕ ಸಾಕಷ್ಟು ಅಂತಂದ್ರೆ ಅಡಿಕೆಯಲ್ಲಿ ನಾಟಿ ಮಾಡಿದ ಒಂದು ಪ್ರಾರಂಭದಿಂದ ಹಿಡಿದು ಸುಮಾರು ವರ್ಷದವರೆಗೆ, ಅಂದ್ರೆ 10 ವರ್ಷ 15 ವರ್ಷ 20 ವರ್ಷ ಆಗಿರತಕ್ಕಂತ ಅಡಿಕೆ ಮರಗಳಲ್ಲಿ ಯಾವ ಯಾವ ಒಂದು ಅಂತರ ಬೆಳೆಗಳನ್ನ ಬೆಳೆದ್ರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ತಿಳಿಸಿಕೊಟ್ರಿ. ಇನ್ನು ಅಂದ್ರೆ ಅಡಿಕೆಯಲ್ಲಿ ಬೆಳೆಬಾರದಂತಹ ಬೆಳೆಗಳು ಅಂತಂದ್ರೆ ಯಾವ್ಯಾವ ಅಂತ ಹೇಳ್ಬೋದು? ತೋಟಗಾರಿಕಾ ಬೆಳೆಗಳೇ ಹೇಳಕ್ಕೆ ಅಂತ ಹೋದ್ರೆ ಈಗ ಭತ್ತ ಎಲ್ಲ ಮಾಡಕ್ಕಾಗಲ್ಲ, ಯಾಕಂದ್ರೆ ಅಡಿಕೆಗೆ ಅಷ್ಟು ನೀರು ಬೇಕಾಗಿರಲ್ಲ. ಸಾಧಾರಣ ವ್ಯವಸ್ಥೆಯಲ್ಲಿ ನೀರನ್ನ ಕೊಡ್ತಾ ಹೋಗ್ಬೋದು, ಬೇಸಿಗೆ ಸಮಯದಲ್ಲಿ ಆಗಿರ್ಬೋದು, ಈ ಚಳಿಗಾಲದಲ್ಲಿ ಸಮಸ್ಯೆ ಆಗಿರ್ಬೋದು. ಜಾಸ್ತಿ ನೀರು ಕೊಡ್ತಾ ಹೋದಷ್ಟು ಬೇರು ಕೊಳಿಯಕ್ ಶುರು ಆಗ್ತಾವ. ಯಾವುದು ಜಾಸ್ತಿ ನೀರು ಹಾಗೂ ಯಥೇಚ್ಛವಾಗಿ ನೆರಳನ್ನು ಬೇಡುವಂತ ಅಥವಾ ಬಿಸಿಲನ್ನು ಬೇಡುವಂತ ಬೆಳೆಗಳಾಗಿರ್ಬೋದು, ಈಗ ಟೊಮೊಟೊ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಜಾಸ್ತಿ ಬಿಸಿಲು ಬೇಕಾಗುತ್ತೆ, ಉಷ್ಣಾಂಶ ಬೇಕಾಗುತ್ತೆ. ಅದೇ ಭತ್ತಕ್ಕೆ ತಗೊಂಡ್ರೆ ಅಥವಾ ಕಬ್ಬು ತಗೊಂಡ್ರೆ ಅದಕ್ಕೆ ತುಂಬಾ ನೀರು ಬೇಕಾಗುತ್ತೆ. ಅದೇ ಇಲ್ಲಿ ನಮಗೆ ಅಷ್ಟು ಬೇರುಗಳ ಮೇಲೆ ಅದು ಪ್ರಭಾವ ಬೀರ್ತಾ ಹೋಗುತ್ತೆ. ಅಡಿಕೆ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಹೋಗುತ್ತೆ, ಬೇರು ಕುಂಠಿತ ಆಗುತ್ತೆ, ಬೇರು ಬೆಳವಣಿಗೆ, ಆಮೇಲೆ ಬೇರು ಕೊಳಿತಾ ಹೋಗ್ತಾವ ಒಳಗಡೆನೆ. ಅವಾಗಲೇ ನಮ್ಗೆ ಕೊಳೆ ರೋಗ ಆಗಿರ್ಬೋದು, ಈ ಅತಿವೃಷ್ಟಿಯಲ್ಲಿ ಏನೇನು ಕಾಣ್ತೀವಲ್ಲ ಅಂತ ರೋಗಗಳೆಲ್ಲ ಅವಾಗ ಬರ್ತಾ ಹೋಗ್ತಾವ. ಅದಕ್ಕೆ ಅತಿ ಹೆಚ್ಚು ಸೂರ್ಯರಶ್ಮಿಯನ್ನು ಬೇಡುವಂತ ಅಂತ ಬೆಳೆಗಳಾಗಿರ್ಬೋದು, ಉದಾಹರಣೆಗೆ ಟೊಮೊಟೊನೇ ಆಗಿರ್ಬೋದು, ಇದನ್ನೆಲ್ಲ ನಾವು ಅಂತರ್ಬೆಳೆಯಾಗಿ ಬೆಳೆಯಕ್ ಆಗಲ್ಲ. ಕಲ್ಲಂಗಡಿನೇ ಆಗಿರ್ಬೋದು ಇನ್ನೊಂದು ಉದಾಹರಣೆ, ಕಲ್ಲಂಗಡಿ ಬೆಳೆಯಕ್ ಆಗಲ್ಲ, ಯಾಕಂದ್ರೆ ಕಲ್ಲಂಗಡಿಗೆ ತುಂಬಾ ಉಷ್ಣಾಂಶ ಬೇಕಾಗುತ್ತೆ. ಅದು ನಾವು ಏನ ಸ್ವೀಟ್ನೆಸ್ ಅಂತ ಹೇಳ್ತೀವಿ ಟಿ ಎಸ್ ಎಸ್ ಅಂತ, ಆ ಟಿ ಎಸ್ ಎಸ್ ಅಷ್ಟು ಸಿ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಇರಲ್ಲ. ಆದ್ರಿಂದ ನಮ್ಗೆ ಸೂರ್ಯರಶ್ಮಿ ಜಾಸ್ತಿ ಬೇಕಾಗುತ್ತೆ, ಉಷ್ಣಾಂಶ ಜಾಸ್ತಿ ಬೇಕಾಗುತ್ತೆ. ಇಂಥ ನೆರಳು ಪ್ರದೇಶದ ಅಡಿಕೆ ಜೊತೆಗೆ ಕಲ್ಲಂಗಡಿ ಬೆಳೆಯಕ್ ಆಗಲ್ಲ. ಸರ್, ಅಡಿಕೆಯಲ್ಲಿ ಅಂದ್ರೆ ಮಿಶ್ರ ಬೆಳೆ ಪದ್ಧತಿಯನ್ನ ಮಾಡೋದ್ರಿಂದ ನಮ್ಮ ರೈತರಿಗೆ ಏನೇನು ಅನುಕೂಲ ಅಂತ ಹೇಳ್ತೀರಾ, ಅಥವಾ ಲಾಭಗಳು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಇದೊಂದು ರೈತರು ಮನದಲ್ಲಿ ಇಟ್ಕೊಬೇಕು. ನಾನು ಅವಾಗ್ಲಿಂದ ಮಾತಾಡ್ತಿರಂಗೆ ತೇವಾಂಶ, ನೈಸರ್ಗಿಕ ಸಂಪನ್ಮೂಲಗಳು, ಗಾಳಿ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಮಣ್ಣಿನ ಉಷ್ಣತೆ, ಇವೆಲ್ಲ ಸಹ ಒಂದು ಪೂರಕವಾದ ವಾತಾವರಣ ಸೃಷ್ಟಿ ಮಾಡುತ್ತೆ ಅಡಿಕೆ ಬೆಳೆಗೆ. ಆಮೇಲೆ ಇನ್ನೊಂದೇನು ಹೇಳಬೇಕು ಅಂದ್ರೆ, ನಾನು ಅವಲೇ ಬಾಳೆ ಮತ್ತು ವಿಳೆದಲೆನೂ ಮಾತಾಡಿದ್ವಿ. ಬಾಳೆಯಿಂದ ಬೇಸಿಗೆ ಸಮಯದಲ್ಲಿ ಒಂದು ಕಾಂಡದ ಮೇಲೆ ಆಗುವಂತ ದುಷ್ಪರಿಣಾಮ, ಅದನ್ನು ಸಹ ತಡೆಗಟ್ಟಬಹುದು. ಅದರ ನೆರಳು ಅಡಿಕೆಗೆ ಬೀಳುತ್ತೆ, ಆ ಕಾಂಡಗಳ ಬೆಳವಣಿಗೆ ಚೆನ್ನಾಗುತ್ತೆ ಒಂದು ಮೊದಲ ಒಂದು ಎರಡು ಮೂರು ವರ್ಷದಲ್ಲಿ. ಅದು ಒಂದು ಒಂದು ಉತ್ತಮ ಲಾಭ ಆಗಿರುತ್ತೆ. ಆಮೇಲೆ ಸಾವಯವ ಅಂಶ, ಮಣ್ಣಿನಲ್ಲಿ ಸಾವಯವ ಅಂಶನೂ ಯಥೇಚ್ಛವಾಗಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಒಂದು ಮಣ್ಣಿನ ಸವಕಳಿ ಆಗಿರ್ಬೋದು, ಇದೊಂದು ಮುಖ್ಯ ಉದ್ದೇಶ. ಮಳೆ ಜಾಸ್ತಿ ಆಗಿರೋ ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿ ಜಾಸ್ತಿ ಇರುತ್ತೆ. ಇಂಥ ಬೆಳೆ ಬೆಳೆಯೋದ್ರಿಂದ ಮಣ್ಣು ಸಹ ಒಂದು ಸಂರಕ್ಷಣೆ ಆಗುತ್ತೆ. ಆಮೇಲೆ ಈಗ ನಾವು ಅವಲೇ ಮಾತಾಡ್ದಂಗೆ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಒದಿಕೆ ಬೆಳೆಗಳಾಗಿರ್ಬೋದು, ಇದರಿಂದ ಒಂದು ಮಣ್ಣಿನಲ್ಲಿ ಒಂದು ಸಾರಜನಕ ರಂಜಕದ ಅಂಶನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ಮಣ್ಣಿನ ರಸಸಾರ, ಜೈವಿಕ ಹಾಗೂ ಭೌತಿಕ ಧರ್ಮಗಳು, ರಾಸಾಯನಿಕ ಧರ್ಮಗಳು, ಇವು ಸಹ ಚೆನ್ನಾಗಿ ಇರ್ತವೆ. ಆಮೇಲೆ ಸೂಕ್ಷ್ಮಣಜೀವಿಗಳ ಒಂದು ಒಡನಾಟ, ಇದು ಸಹ ಚಟುವಟಿಕೆ ತುಂಬಾ ಯಥೇಚ್ಛವಾಗಿರ್ತದೆ, ಅದು ಮಣ್ಣಿನ ಫಲವತ್ತತೆನ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ರೋಗ ಬಾಧೆಗಳಾಗಿರ್ಬೋದು, ಆಮೇಲೆ ವಾತಾವರಣದ ವೈಪರೀತ್ಯ, ಇದರಿಂದ ನಮಗೆ ಈಗ ಮುಖ್ಯ ಬೆಳೆಗೆ ಏನೇ ಒಂದು ದುಷ್ಪರಿಣಾಮ ಉಂಟಾದ್ರೂ ನಾನು ಅವಲ್ಲ ಹೇಳಿದೆ ಒಂದು 60,000 ರೂಪಾಯಿ ಅಷ್ಟು ನಿವ್ವಳ ಆದಾಯ ತೆಗಿಬೋದಾಗುತ್ತೆ. ಇದರಿಂದ ಒಂದು ಬೆಳೆ ನಷ್ಟವನ್ನು ಕಡಿಮೆ ಮಾಡಬಹುದು ಈ ಅಂತರ ಬೆಳೆಗಳಿಂದ. ಮತ್ತೆ ಜೊತೆಗೆ ಸುತ್ತಲೂ ಬೌಂಡರಿಗೆ ಈಗ ಅರಣ್ಯ ಸಸಿಗಳನ್ನ, ತೆಂಗು ಇಂಥವೆಲ್ಲ ನಾಟಿ ಮಾಡಿದ್ರೆ ಸಾಕಷ್ಟು ಅಡಿಕೆ ಬೆಳೆಗೆ ಈಗ ಅನುಕೂಲ ಆಗುತ್ತಲ್ವಾ, ಗಾಳಿ ಇದನ್ನೆಲ್ಲ ತಡೆ ಹಿಡಿಯುತ್ತೆ. ಖಂಡಿತವಾಗ್ಲು, ಏನೋ ಒಂದು ಫಾರೆಸ್ಟ್ ಸ್ಪೀಶೀಸ್ ಇದಾವಲ್ಲ ಅರಣ್ಯ ಬೆಳೆಗಳು, ತೇಗ ಆಗಿರ್ಬೋದು, ಹೊನ್ನೆ ಆಗಿರ್ಬೋದು, ಆಮೇಲೆ ಬೇವು ನೆಲ್ಬೇವು ಆಗಿರ್ಬೋದು, ಇಂಥವನ್ನೆಲ್ಲ ಹಾಕೋಬಹುದು. ಆಮೇಲೆ ಅಡಿಕೆ ಜೊತೆಗೆ ತೆಂಗನ್ನ ಒಂದು ಬಾರ್ಡರ್ ಅಲ್ಲಿ ಹಾಕೋಬಹುದಾಗುತ್ತೆ. ತೆಂಗನ್ನ ಯಥೇಚ್ಛವಾಗಿ ಮಧ್ಯದಲ್ಲೆಲ್ಲ ಹಾಕಕ್ ಹೋದ್ರೆ ಆಮೇಲೆ ಇನ್ನೊಂದೇನು ಮಂದಲ್ಲಿ ಇಟ್ಕೊಬೇಕು ಅಂದ್ರೆ, ತೆಂಗು ಅಡಿಕೆ ಎರಡಕ್ಕೂ ರೋಗ ರುಜಿನಗಳ ಕಾಟ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎರಡು ಒಂದೇ ಜಾತಿಗೆ ಸೇರಿದ ಪ್ರಭೇದಗಳಾಗಿರೋದ್ರಿಂದ ಅದಕ್ಕೆ ಬಂದಿದ್ದ ಕೀಟನೇ ಇದಕ್ಕೂ ತಗಲ್ತವೆ, ಅದಕ್ಕೆ ಬಂದಿದ್ದ ರೋಗನೇ ತೆಂಗಿಗೆ ಬಂದಿದ್ದೆ ಅಡಿಕೆಗೂ ಬರ್ತವೆ. ಆದ್ರಿಂದ ತೆಂಗು ಜೊತೆಗೆ ಸ್ವಲ್ಪ ಅಡಿಕೆನ ಮಾಡುವಾಗ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಸರ್, ಅಡಿಕೆಯಲ್ಲಿ ಈ ಒಂದು ಮಿಶ್ರ ಬೆಳೆ ಪದ್ಧತಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತರಿಗೆ ಏನಾದರೂ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ನಮ್ಮ ಕೃಷಿಕರು? ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ಹಂಚ್ಕೋತೀವಿ, 9901509595. ಹಾಗೂ ಬಬ್ಬೂರ್ ಫಾರಂಗೆ ಬಂದು ನಮ್ಮನ್ನು ಕಾಣಿದ್ರೆ ನಿಮಗೊಂದು ಹೆಚ್ಚಿನ ಮಾಹಿತಿ ಕೊಡಬಹುದಾಗುತ್ತೆ. ಒಳ್ಳೇದು ಸರ್, ಇಲ್ಲೇ ತನಕ ಅಡಿಕೆಯಲ್ಲಿ ಈ ಒಂದು ಮಿಶ್ರ ಬೆಳೆ ಪದ್ಧತಿಯನ್ನ ಯಾವ ರೀತಿ ನಾವು ಬೆಳೆಯಬೇಕು, ಇದರ ಒಂದು ಮಹತ್ವ ಏನು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿಯ ಮಹತ್ವ ಕುರಿತು ಹಿರಿಯರು ಬಬ್ಬರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎಸ್ ಕಾರ್ತಿಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700000042442 ಇರು, ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700000042442 ಅಷ್ಟೇ ಸುಲಭ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನು.